ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ನೇರ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಯುವ ಕೃಷಿ ಸಾಧಕರಿದ್ದಾರೆ. ತಮಗೆ ಈಗಾಗಲೇ ಗೊತ್ತಿರುವಂಗೆ ನಮ್ಮ ಜೊತೆಗೆ ಬಸವನ ಬಾಗೇವಾಡಿ ತಾಲೂಕು ತಡ್ಲಿ ಗ್ರಾಮದ ಪ್ರವೀಣ್ ಬಾಳಿಗೇರಿಯವರಿದ್ದಾರೆ. ಪ್ರವೀಣ್ ಬಾಳಿಗೇರಿಯವರು ಯುವ ಕೃಷಿಕರು, ಸಣ್ಣ ವಯಸ್ಸಿನೊಳಗೆ ಬಹಳ ದೊಡ್ಡ ಸಾಧನೆಯನ್ನು ಅವರು ಮಾಡಿದ್ದಾರೆ. ಬಾಗಲಕೋಟ್ ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಇತ್ತೀಚೆಗೆ ನಡೆದಂತಹ ಕೃಷಿ ಮೇಳದೊಳಗೆ ಅವರಿಗೆ ಫಲಶ್ರೇಷ್ಠ ಅನ್ನುವಂತಹ ಒಂದು ಪುರಸ್ಕಾರವನ್ನು ನೀಡಿ ಅವರ ಸಾಧನೆಗೆ ಗೌರವಿಸಲಾಗಿದೆ. ಅಂಥ ಪ್ರವೀಣ್ ಬಾಳಿಗೇರಿಯವರು ಇವತ್ತು ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ಪ್ರವೀಣ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ. ಮೊಟ್ಟ ಮೊದಲಿಗೆ ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತು ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಂಗೆ ಅನಿಸ್ತಾ ಇದೆ, ಫಲಶ್ರೇಷ್ಠ ಪ್ರಶಸ್ತಿ ತಮಗೆ ಬಂದಿದೆ, ಈ ಸಂದರ್ಭದೊಳಗೆ ತಾವು ತಮ್ಮ ಅನಿಸಿಕೆ ಏನು, ತಮ್ಮ ಅಭಿಪ್ರಾಯ ಏನು? ಅಂದ್ರೆ ಬಹಳ ಖುಷಿ ಆಗತ್ತೆ ಸರ್, ಯಾಕಂತಂದ್ರೆ ನಾವು 3 ವರ್ಷದಿಂದ ಏನು ಕಷ್ಟಪಟ್ಟಿದ್ದೇವಲ್ಲ ಸರ್, ಕಷ್ಟಪಟ್ಟದ್ ನೋಡಿ ನಮ್ಗೆ ಒಂದು ಈ ಭಗವಂತ ಏನು ಮಾಡಿದಾನಂತಂದ್ರೆ ಒಂದು ಒಳ್ಳೆ ಒಂದು ಪೊಸಿಷನ್ ಅನ್ನು ಕೊಟ್ಟಿದ್ದಾನೆ ಸರ್ ಇವತ್ತು. ಹಂಗಾಗಿ ನಮ್ಗೆ ಇವತ್ತು ಏನಂತಂದ್ರೆ ಒಂದು ಭಾಳ ಖುಷಿ ಅನ್ಸತ್ತೆ ಸರ್, ಎಲ್ಲ ಇವೆಲ್ಲ ನೋಡೋದ್ರಿಂದ ನಮ್ಗೆ ಮತ್ತೆ ನನ್ನ ಡೆವಲಪ್ಮೆಂಟ್ ಆಗಲಿ, ಇವೆಲ್ಲ ಒಂದು ರೀತಿ ನಮ್ಗೆ ಭಾಳ ತುಂಬ ಖುಷಿ ಆಗತ್ತೆ ಸರ್. ಭಾಳ ಸಂತೋಷ. ಆತ್ಮೀಯರೇ, ಪ್ರವೀಣ್ ಬಾಳಿಗೇರಿಯವರು ತಮಗೆ ಗೊತ್ತಿರಲಿ, ತೋಟಗಾರಿಕೆ ಒಳಗೆ ಪದವಿ ಪಡ್ಕೊಂಡು ತೋಟಗಾರಿಕೆಯನ್ನು ಮಾಡ್ತಾ ಇದ್ದಾರೆ, ಹೈಟೆಕ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಮತ್ತು ಏನು ಆಧುನಿಕ ಕೃಷಿ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇತ್ತೀಚಿನ ದಿವಸದೊಳಗೆ ಏನೇನು ಬೆಳವಣಿಗೆಗಳಾಗ್ಯಾವ ಅಂಥ ಎಲ್ಲ ಬೆಳವಣಿಗೆಗಳನ್ನು ತಮ್ಮ ಫಾರ್ಮ್ನೊಳಗೆ ಅಳವಡಿಸಿಕೊಂಡು ಅತ್ಯುತ್ತಮವಾದಂಥ ಒಂದು ಕೃಷಿ ಮಾಡ್ತಾ ಇದ್ದಾರೆ. ಸಮಗ್ರ ಕೃಷಿ ಪದ್ಧತಿ ನೋಡೋದಿತ್ತಪ್ಪ ಅಂತಂದ್ರೆ ನಾವು ಅವ್ರ ತೋಟಕ್ಕೆ ಹೋಗಿ ನೋಡಬೇಕು. 10 ಎಕರೆ ಜಮೀನೊಳಗೆ ಅವರು ಈ ಬೆಳೆ ಬೆಳೆದಿಲ್ಲ ಅನ್ನುವಂಥದ್ದಿಲ್ಲ, ಹೂವಿನ ಬೆಳೆಗಳನ್ನು ಬೆಳೆದಿದ್ದಾರೆ, ಹಣ್ಣಿನ ಬೆಳೆಗಳನ್ನು ಬೆಳೆದಿದ್ದಾರೆ, ಅದರ ಜೊತೆಗೆ ಆಡು ಸಾಕಣೆ ಮಾಡ್ತಾ ಇದ್ದಾರೆ, ಆಮೇಲೆ ಹೈಟೆಕ್ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಅರಣ್ಯ ಬೆಳೆಗಳನ್ನು ಬೆಳೆದಿದ್ದಾರೆ, ಹುಲ್ಲಿನ ಬೆಳೆಗಳನ್ನು ಬೆಳೆದಿದ್ದಾರೆ, ಹಿಂಗೆ ತರಹೇವಾರಿ ಬೆಳೆಗಳನ್ನು ಬೆಳೆದು ಇವತ್ತು ಅವರು ಹೌದು ತೋಟಗಾರಿಕೆ ಪದವಿ ಪಡೆದು ಕೃಷಿಗೆ ಬಂದಿದ್ದು ಕೃಷಿಗೆ ಒಂದು ವರ ಅಂತ ಹೇಳಿ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಅವರ ಸಾಧನೆಯ ಮಜಲುಗಳನ್ನು ನೋಡೋಣ, ಆಮೇಲೆ ಅವರ ಅನುಭವಗಳು ನಮ್ಮ ಯುವ ಕೃಷಿಕರಿಗೆ ಮಾದರಿ ಆಗಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ಈ ಕಾರ್ಯಕ್ರಮದೊಳಗೆ ತಾವು ಕೂಡ ಭಾಗವಹಿಸಬಹುದು, ತಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, ತಮ್ಮ ಸಮಸ್ಯೆಗಳಿಗೆ ಕೂಡ ಉತ್ತರಗಳನ್ನು ಪಡ್ಕೊಳ್ಬಹುದು, ಮತ್ತು ಅವರ ಅನುಭವಗಳನ್ನು ಹಂಚಿಕೊಳ್ಬಹುದು. ಆದರೆ ಮೊದಲಿಗೆ ಅವರ ಅನುಭವಗಳು, ಆಮೇಲೆ ಕೊನೆಗೆ ಒಂದು 10 ನಿಮಿಷ ಏನು ಉಳಿತದೆ ಆ ಸಮಯದೊಳಗೆ ನಾವು ನಮ್ಮ ಫೋನ್ ನಂಬರ್ಗಳನ್ನು ತಮಗಾಗಿ ಓಪನ್ ಮಾಡ್ತೀವಿ, ಆ ಸಮಯದೊಳಗೆ ತಾವು ಪ್ರವೀಣ್ ಅವರಿಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಈಗ ನಾವು ಪ್ರವೀಣ್ ಅವರ ಒಂದು ಯಶೋಗಾಥೆಯ ಕುರಿತು, ಅವರು ಸಾಗಿ ಬಂದಂಥ ಒಂದು ಏನು ಕೃಷಿ ಹಾದಿ ಅದಲ್ಲ, ಅದರ ಬಗ್ಗೆ ನಾವು ನೋಡೋಣ. ಪ್ರವೀಣ್ ಅವರೇ, ತೋಟಗಾರಿಕೆ ಪದವಿ ಮಾಡಿದ್ರಿ, ಮಾಡಿದ ನಂತರ ಒಕ್ಕಲ್ತನ ಮಾಡ್ತೀನಿ ಅಂತಂದಾಗ ಇಂಥ ಒಂದು ನಿರ್ಧಾರ ಯಾಕೆ ಬಂತು ನಿಮಗೆ? ಯಾಕಂದರೆ ನಂದು ಏನಂತಂದ್ರೆ ಸರ, ನಾನು ಫಸ್ಟಿಗೆ ಹಾರ್ಟಿಕಲ್ಚರ್ ಡಿಗ್ರಿ ತೊಗೋಬೇಕಂತಂದ್ರೆ ಮುಂಚೆನೇ ನಾನು ಒಂದು ಪ್ಲ್ಯಾನ್ ಮಾಡಿದ್ದೆ ಸರ್. ಯಾಕಂದರೆ ನಮ್ಮದು ಒಂದು ಅಗ್ರಿಕಲ್ಚರ್ ಮುಂಚಿಂದ ನಮ್ದು ತಂದೆ ತಾರ ಅಗ್ರಿಕಲ್ಚರ್ ಮಾಡ್ತೀರಿ ಸರ್, ಹಂಗಾಗಿ ನಮ್ದು ಅಗ್ರಿಕಲ್ಚರ್ ಲ್ಯಾಂಡ್ ಐತ್ರಿ, ಮತ್ತು ಒಳ್ಳೆ ನೀರಾವರಿನೂ ಕೂಡ ಐತ್ರಿ. ಹಂಗಾಗಿ ನಾನು ಮುಂಚೆನ ಪ್ಲ್ಯಾನ್ ಮಾಡಿ ಅಗ್ರಿಕಲ್ಚರ್ ತೊಗೊಂಡಿದ್ದೆ ಸರ್. ಬಟ್ ಎಲ್ಲರೂ ಮನ್ಯಾಗ ಜಾಬ್ ಹೋಗಂತೇಳಿ ಒಂದು ಭಾಳ ಹಠ ಆಯ್ತು, ಎಲ್ಲರಿಗೂ ಹೇಳ್ತೀರಿ ಸರ್ ಜಾಬ್ ಹೋಗ್ಬೇಕು, ಮಗ ಇಲ್ಲೆಲ್ಲ ಕೆಲಸ ಮಾಡೋದು ಸರಿ ಅನ್ಸಲ್ಲ ಅಂತೇಳಿ ಅವ್ರದಿತ್ತು ಸರ್. ನಂದು 2019 ಬಿಎಸ್ಸಿ ಹಾರ್ಟಿಕಲ್ಚರ್ ಒಂದು ಡಿಗ್ರಿ ತೊಗೊಂಡು ಹೊರಗಡೆ ಬಂದೆ ಸರ್. ಅವಾಗ ಬಂದಾಗ ಹೆಚ್ಚು ಜಾಬ್ ಕರೆದಿತ್ತು ಸರ್, ಬಟ್ ಒಂದು ನಮ್ಮ ದಿನ ಒಂದು 15-20 ದಿವಸ ನಮ್ದು ಡಿಗ್ರಿ ಸರ್ಟಿಫಿಕೇಟ್ ಬರೋದಿತ್ತು ಸರ್. ಅವಾಗ ಅಪ್ಲಿಕೇಶನ್ ಕ್ಲೋಸ್ ಮಾಡಿದ್ರು ಸರ್, ಕ್ಲೋಸ್ ಮಾಡಿ ಏನು ಮಾಡಿಬಿಟ್ರೆ ಸರ್, ಅದನ್ನ ಅಲ್ಲಿಗೆ ಮುಗಿಸಿಬಿಟ್ರೆ. ಆಮೇಲೆ 4 ವರ್ಷ ಆದಮೇಲೆ ಯಾವುದು ಜಾಬ್ ಕರೀಲಿಲ್ಲ ಸರ್ ನಮ್ಮ ತೋಟಗಾರಿಕೆ ಇಲಾಖೆದಾಗ. ಅವಾಗ ನಾವು ವರ್ಷ ಏನಂತಂದ್ರೆ ಮಿನಿಮಮ್ ಒಂದು ವರ್ಷಕ್ಕೇನಿಲ್ಲ ಅಂದ್ರೆ ನಾವು ಹಾರ್ಟಿಕಲ್ಚರ್ ಫಾರ್ಮ್ ಸೈನ್ಸ್ ಸ್ಟೂಡೆಂಟ್ಸ್ ಹಾರ್ಟಿಕಲ್ಚರ್ ತೊಗೊಂಡ್ರಿ, 1 ವರ್ಷಕ್ಕೆ 1,500 ಜನ ಅಥವಾ 2,000 ಜನ ಹೊರಗೆ ಬರ್ತೀವಿ ಸರ್ ನಾವು. ಅದರಲ್ಲಿ ಏನಂತಂದ್ರೆ ಇಡೀ ರಾಜ್ಯದೊಳಗೆ, ಹಾಂ ಇಡೀ ರಾಜ್ಯದೊಳಗೆ ಸರ್. ಅದ್ರಾಗ ಒಂದು 50% ಜನ MSc ಮಾಡ್ತಾರೆ ಸರ್. ಒಂದು ಇನ್ನೊಬ್ಬರು ಏನು ಮಾಡ್ತಾರೆ ಅಂತಂದ್ರೆ ಒಂದು 20% ಜನ UPSC ಅವೆಲ್ಲ ಕಾಂಪಿಟೇಟಿವ್ ಹೋಗ್ತಾರೆ ಸರ್. ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದ್ರೆ 10% ಜನ ಕಾಂಪಿಟೇಟಿವ್ ಹೋಗ್ತಾರೆ ಸರ್. ಇನ್ನೂ ಒಂದು 10-15% ಜನ ಹಂಗೆ ಉಳಿತಾರೆ ಸರ್, ಅವ್ರೇನು ಮಾಡೋಕ್ಕಾಗಲ್ಲ ಸರ್. ಅವ್ರು ಮುಂದೆ ಬರಬೇಕಂತಂದ್ರೂ ಅವ್ರಿಗೆ ಮನೆಯಾಗೆ ಸಪೋರ್ಟ್ ಇರಲ್ಲ ಸರ್. ಹಂಗಾಗಿ ಇದನ್ನೆಲ್ಲ ನೋಡಿಕೊಂಡೆ ಸರ್ ನಾನು. ಇದೆಲ್ಲ ನೋಡ್ಕೊಂಡ ಮ್ಯಾಗ ನನಗೆಲ್ಲ ಸೀನಿಯರ್ಸ್ ಹೇಳಿದ್ರು ಸರ್, ಹಿಂಗೆ ಡಿಗ್ರಿ ಆದಮೇಲೆ ಒಂದು ಅಗ್ರಿ ಕ್ಲಿನಿಕ್ ಅಂತೇಳಿ ಎ ಸಿ ಆ್ಯಂಡ್ ಎ ಬಿ ಸಿ ಸ್ಕೀಮ್ ಇರುತ್ತೆ. ಸ್ಕೀಮ್ ಮ್ಯಾಗ ನೀವು ಏನಾದರೂ ಲ್ಯಾಂಡ್ ಗಿಂಡಿತ್ತ ಅಥವಾ ಲ್ಯಾಂಡ್ ಇರ್ಲಿಕ್ಕಂದ್ರು ನಿಮ್ಗೆ ಓನ್ ಎಂಟರ್ಪ್ರಿನರ್ ಮಾಡಕ್ಕೆ ಒಂದು ಅಗ್ರಿ ಕ್ಲಿನಿಕ್ ಆ್ಯಂಡ್ ಅಗ್ರಿ ಕ್ಲಿನಿಕ್ ಆ್ಯಂಡ್ ಅಗ್ರಿ ಬಿಸ್ನೆಸ್ ಸೆಂಟರ್ ಮ್ಯಾನೇಜ್ ಹೈದರಾಬಾದ್ ಒಂದು ತರಬೇತಿ ಐತಂತ ನಮ್ಗೆ ಹೇಳಿದ್ರು ಸರ್. ಅದನ್ನು ಬಾಗಲಕೋಟೆಯಲ್ಲಿ ಏನು ಮಾಡಿದ್ರು ಸರ್ ಅಂದರೆ ಶಶಿಕುಮಾರ್ ಸರ್ ಮತ್ತು ಶ್ರೀಪಾದ್ ಸರ್ ಅವರು ಒಂದು ನೇತೃತ್ವದಲ್ಲಿ ನಡೀತು ಸರ್. ಅದು ಅಲ್ಲಿ ಒಂದು 45 ಡೇಸ್ ಟ್ರೈನಿಂಗ್ ಪ್ರೋಗ್ರಾಮನ್ನು ನಾವು ಮಾಡ್ಕೊಂಡೇವು ಸರ್. ಅದಾದಮೇಲೆ ನಾನು ಬೆಂಗಳೂರಲ್ಲಿ ಬೆಂಗಳೂರು ಜಿ ಕೆ ವೈ ಕೆ ಕ್ಯಾಂಪಸ್ಸಲ್ಲಿ ನಾನು ಪಿ ಎಂ ಕೆ ವಿ ಪ್ರೊಜೆಕ್ಟಲ್ಲಿ ನಾನು ನರ್ಸರಿ ಆ್ಯಂಡ್ ಲ್ಯಾಂಡ್ಸ್ಕೇಪ್ ಟ್ರೈನಿಂಗ್ ಕೂಡ ಮಾಡಿದೆ ಸರ್. ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಎಲ್ಲ ಮಾಡ್ಕೊಂಡ್ಮೇಲೆ ನನಗೊಂಥರ ಫುಲ್ ಧೈರ್ಯ ಬಂತು ಸರ್. ಅವಾಗ ಈಗ ಕಾಲೇಜಲ್ಲಿ ಥೆರಟಿಕಲ್ ಅಷ್ಟೇ ಓದಿರ್ತೀವಿ ಸರ್, ಬಟ್ ಪ್ರಾಕ್ಟಿಕಲ್ ಏನು ಮಾಡಿರಂಗಿಲ್ಲ. ಬಟ್ ಆಮೇಲೆ ನನಗೆ ಇವೆಲ್ಲ ಮುಗಿಸ್ಕೊಂಡ ಮ್ಯಾಗ ನನಗೆ ಒಂದು ಸ್ವಲ್ಪ ಧೈರ್ಯ ಬಂತು ಸರ್. ಧೈರ್ಯ ಬಂದ ಮ್ಯಾಗ ಫಸ್ಟ್ ಏನು ಮಾಡಿದೆ ಅಂತಂದ್ರೆ ನಾನು ಒಮ್ಮೆ ಅಗ್ರಿಕಲ್ಚರ್ ಬಂದ ಮಾಡ್ಬೇಕಂತ ಬಂದಾಗ ಯಾರೂ ಸಪೋರ್ಟ್ ಮಾಡಲಿಲ್ಲ ಸರ್ ನಂಗೆ ಮನೆಯಾಗ. ಅವಾಗ ಮಾಡ್ಲಾರ್ಕ ಏನು ಮಾಡಿದೆ ಅಂದ್ರೆ ಫಸ್ಟಿಗೆ ನಮ್ಮ ತಂದೆ ಅವ್ರಿಗೆ ನಾನು ಅದ್ರ ಬಗ್ಗೆ ಅಂದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರಿಸ್ಬೇಕಲ್ಲ ಸರ್. ಹೌದಲ್ಲ, ಹಂಗಾಗಿ ನಾ ಅವ್ರಿಗೆಲ್ಲ ಒಂದು ಕೃಷಿ ಮೇಳ ಕರ್ಕೊಂಡು ಹೋದೆ ಸರ್. ಈಗ ಧಾರವಾಡ ಕರ್ಕೊಂಡು ಹೋದೆ ಸರ್, ಮತ್ತು ರಾಯಚೂರಾಗಲಿ ಬೆಂಗಳೂರಾಗಲಿ ಅವ್ರಿಗೆಲ್ಲ ಅಲ್ಲಿ ಕೃಷಿ ಮೇಳದಲ್ಲಿ ಕರ್ಕೊಂಡು ಹೋದೆ. ಮತ್ತು ನೆಕ್ಸ್ಟ್ ನಾನು ಹೈದರಾಬಾದ್ ಕರ್ಕೊಂಡು ಹೋದೆ ಸರ್ ಅವ್ರಿಗೆ. ಹೈದರಾಬಾದು ಪುಣೆ ಆ ಕಡೆ ಎಲ್ಲ ಕರ್ಕೊಂಡು ಹೋದಾಗ ಫ್ಲೋರಿಕಲ್ಚರ್ ಬಗ್ಗೆ ಅವಾಗ ತೋರಿಸ್ಬೇಕಂತೇಳಿ ಎಲ್ಲ ಕರ್ಕೊಂಡು ಹೋದೆ ಸರ್ ನಾನು. ಅವಾಗ ಅವ್ರಿಗೆ ಟೂರ್ ಮಾಡಿದೆ, ನಾ ಫಸ್ಟ್ ಆಲ್ ಇಂಡಿಯಾ ಟೂರ್ ಮಾಡಿದ್ದೆ, ಆಮೇಲೆ ನಮ್ಮ ತಂದೆಯವ್ರಿಗೆ ಅವ್ರಿಗೆ ಒಂದು ಟೂರ್ ಮಾಡಿಸಿದೆ ಸರ್ ನಾನು. ಅಗ್ರಿಕಲ್ಚರ್ ಬಗ್ಗೆ ಟೂರ್ ಮಾಡಿಸಿ ಅವ್ರಿಗೆ ಇಂಟ್ರೆಸ್ಟ್ ಬರ್ಸಿದೆ ಸರ್. ಅದಾದ್ಮೇಲೆ ನಮ್ಮದು 3 ಜನ ಅಂತಂಬ್ರು ಸರ್ ನಾವು. ನಮ್ಮಿಬ್ಬರು ಅಣ್ಣಗಳಿಗೆ ಏನು ಮಾಡಿದೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರ್ಸ್ಬೇಕಲ್ಲ ಸರ್, ಅವ್ರ ಸಪೋರ್ಟ್ ಇಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಮಾತ್ರ ಟೂರ್ ಮಾಡಿಸಿದೆ ಸರ್. ಅವರಿಗೆ ರಾಮಯ್ಯ ಸ್ವಾಮಿ ಅಂತ ಇದ್ದಾರೆ ಸರ್ ದಾವಣಗೆರೆಯಲ್ಲಿ, ಅವ್ರ ಕಡೆ ಕರ್ಕೊಂಡು ಹೋದೆ ಸರ್. ಅವರು ಏನು ಅಗ್ರೋ ಫಾರೆಸ್ಟ್ರಿ ಮಾಡಿದ್ರು ಸರ್, ಅವರು ಮಹಾಗನಿ ಮತ್ತು ಟೀಕ್ ಹೆಬ್ಬೇವು ಅದನ್ನೆಲ್ಲ ತೋರಿಸಿದೆ ಸರ್. ಆಮೇಲೆ ಶಿರ್ಸಿ ಕಡೆ ಎಲ್ಲ ಕರ್ಕೊಂಡು ಹೋದೆ. ಅವಾಗ ಅವ್ರಿಗೆ ಇಂಟ್ರೆಸ್ಟ್ ಬಂತು ಸರ್ ಅಗ್ರಿಕಲ್ಚರ್, ನಾವು ಮಾಡೋದು ಅಗ್ರಿಕಲ್ಚರ್ ಬೇರೆ ಐತಿ, ಈಗಿಂದ ಜನ್ರೇಷನ್ ಅಗ್ರಿಕಲ್ಚರ್ ಬೇರೆ ಐತೆ ಅಂತ ತಿಳ್ಕೊಂಡು ಆಮೇಲೆ ಫುಲ್ ಇಂಟ್ರೆಸ್ಟ್ ಬಂತು ಸರ್ ಅವ್ರಿಗೆ. ಅಂದ್ರೆ ಈಗಿನ ಕೃಷಿ ಸ್ವರೂಪದ ಬಗ್ಗೆ ಅವರಿಗೆ ಮನದಟ್ಟ ಸಕ್ಸಸ್ ಆದಂತ ಒಂದು ಫಾರ್ಮರ್ಸ್ ಕಡೆ ಕರ್ಕೊಂಡು ಹೋದೆ ಸರ್ ನಾ ಅವ್ರಿಗೆ. ಕರ್ಕೊಂಡು ಹೋದಾಗ ಅವಾಗ ಅವ್ರನ್ನ ಒಪ್ಕೊಂಡ್ರು ಸರ್, ಓ ಈಗಿಂದ ಕೃಷಿ ಬೇರೆ ಐತಿ, ಅವಾಗಿಂದ ಕೃಷಿ ಬೇರೆ ಐತಿ. ಮತ್ ನಾನೇನೈತಿ ಸರ್, ನಮ್ ಗ್ರಾಜುಯೇಟ್ ನಾವು ಓದಿದ್ದೆ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಸರ್, ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಓದಿರ್ತೀವಿ, ನಾವ್ಯಾಕೆ ಕೃಷಿ ಮಾಡಬಾರ್ದು ಸರ್ ಅದನ್ನ? ಅದೊಂದು ನಂದು ಬಹಳ ಇದು ಇತ್ತು ಸರ್. ಹಂಗಾಗಿ ನಮ್ಗೆ ಏನಂತಂದ್ರೆ ಕೃಷಿ ಮಾಡಕ್ಕೆ ಹೋದಾಗ ಎಲ್ಲರೂ ಒಂಥರ ನೋಡ್ತಾರೆ ಸರ್, ಅಂದ್ರೆ ಓದೋರು ಯಾರು ಕೃಷಿ ಮಾಡಬಾರ್ದು ಈ ತರ ಒಂದು ಮನೋಭಾವ ಬಹಳ ಮಂದಿ ಕಡೆ ಏನೈತಂದ್ರೆ ಅದು ತಪ್ಪು ನಂಬಿಕೆ ಐತೆ ಸರ್. ಸೊ ಅದು ತಪ್ಪು ನಂಬಿಕೆ ಹೋಗ್ಬೇಕು ಸರ್ ಇವತ್ತಿನ ಜನ್ರೇಷನ್ದಾಗ. ಯಾಕಂದ್ರೆ ನಾವು 2021-22 ಏನದೇವಲ್ಲ ಸರ್, ಇದು ಒಂದು ಜನ್ರೇಷನ್ದಾಗ ನಾವು ಭಾಳ ಫಾಸ್ಟ್ ಇದೆ ಸರ್. ಈಗ ಏನು ಹಳೆ ಕಾಲದ ಪದ್ಧತಿಗಳು ಮಾಡ್ಕೊಂಡು ಹೋದ್ರೆ ನಡೆಯಂಗಿಲ್ಲ ಸರ್. ಸೊ ಹಂಗಾಗಿ ಇವತ್ತು ಸಾಕಷ್ಟು ಟೆಕ್ನಾಲಜಿ ಇಸ್ರೇಲ್ ಟೆಕ್ನಾಲಜಿಗಳು ಇವತ್ತು ಬಂದಿದಾವೆ ಸರ್. ಸೊ ಹಂಗಾಗಿ ಹೊಸ ಹೊಸ ಟೆಕ್ನಾಲಜಿಗಳನ್ನು ನಾವು ಯೂಸ್ ಮಾಡಿಕೊಂಡು ಇವತ್ತು ಕಡಿಮೆ ಜಾಗದಾಗ ಅತಿ ಒಂದು ಕಡಿಮೆ ಜಾಗದಾಗ ಲಕ್ಷಾಂತರ ರೂಪಾಯಿ ಆದಾಯನ ಗಳಿಸುವಂತಹ ಒಂದು ಸ್ಕೀಮ್ಸ್ಗಳು ಬಂದಾವೆ ಸರ್. ಅಲ್ಟ್ರಾ ಹೈ ಡೆನ್ಸಿಟಿ ಕಾನ್ಸೆಪ್ಟ್ ಆಗಿರ್ಬೋದು, ಪಾಲಿಯೋಸ್ನಾಗ ಇವತ್ತು ಜರ್ಬೇರೆ ಬೆಳೀತಾರೆ, ಫ್ಲೋರಿಕಲ್ಚರ್ದಾಗಿರ್ಬೋದು. ಸೊ ಈ ಥರ ಎಲ್ಲ ನಾವು ಯಾಕಂದ್ರೆ ನಮ್ಮ ಡಿಗ್ರಿಯಲ್ಲಿ ನಾವು ಮಿನಿಮಮ್ 70 ಕೋರ್ಸ್ ಓದಿರ್ತೀವಿ ಸರ್. ನಮ್ಮ ಜೀವನಕ್ಕೆ ಒಂದು ಕೋರ್ಸ್ ಯೂಸ್ ಆಗಲಿಲ್ಲ ಅಂದ್ರೆ ನಾವು 4 ವರ್ಷ ಓದಿರ್ತಕ್ಕಂಥ ಶಿಕ್ಷಣಕ್ಕೆ ಏನು ವ್ಯಾಲ್ಯೂ ಬಂತು ಸರ್? ಬರೋಬ್ರಿ, ನೀವು ಹೇಳೋದು. ಸೊ ಹಂಗಾಗಿ ನಾವು 4 ವರ್ಷ ಓದಿರ್ತಕ್ಕಂಥ ಒಂದು ಶಿಕ್ಷಣ ನಮ್ಮ 40 ವರ್ಷದ ಮುಂದಿನ ಜೀವನಕ್ಕೆ ಯೂಸ್ ಆಗಬೇಕಂತ ನಾ ಹೇಳ್ತೀನಿ ಸರ್. ಅದಾದ್ಮೇಲೆ ನಾವು ಏನು ಮಾಡಿದ್ವಿ ಅಂದ್ರೆ ಫಸ್ಟಿಗೆ ಒಂದು ಎಲ್ಲ ನೋಡ್ಕೊಂಬಂದ್ಮ್ಯಾಗ ನಾವು 1 ಎಕರೆ ಲ್ಯಾಂಡ್ ತೊಗೊಂಡೆವು ಸರ್. 10 ಎಕರೆ ಲ್ಯಾಂಡಲ್ಲಿ ಫಸ್ಟ್ ನಾವು ಅಗ್ರೋ ಫಾರೆಸ್ಟ್ರಿ ಮಾಡಿದ್ದೇವೆ ಸರ್. ಅಗ್ರೋ ಫಾರೆಸ್ಟ್ ಮಹಾಗಣಿ ಹಾಕಿದ್ದೇವೆ ಸರ್. ಅದಕ್ಕೊಂದು ಸಿಸ್ಟಮ್ ಕೊಟ್ಟಿದ್ದೇವೆ ಸರ್, ಅಗ್ರಿ ಹಾರ್ಟಿ ಸಿಲ್ವಿ ಪ್ಯಾಸರ್ ಸಿಸ್ಟಮ್ ಅಂತೇಳಿ. ದೆನ್ ಅದಕ್ಕೆ ಕೃಷಿ ತೋಟ ಅರಣ್ಯ ಹುಲ್ಲು ಬೆಳೆಗಳ ಪದ್ಧತಿ ಅಂತ ಹೇಳ್ತಾರೆ ಸರ್. ನಾನು ಅದರಲ್ಲಿ ನಾವೇನು ಮಾಡಿದ್ದೇವೆ ಅಂತಂದ್ರೆ ಮಹಾಗಣಿ ಹಾಕಿದ್ದೆ ಸರ್, ನಿಂಬಿ ಹಾಕಿದೇವ್ರಿ, ಪೇರು ಹಾಕಿದೇವ್ರಿ, ತೆಂಗಿನ ಗಿಡ ಹಾಕಿದೇವ್ರಿ. ಅದ್ರಾಗ ಏನು ಮಾಡಿದ್ವಿ ಅಂತಾರೆ, ಅದ್ರಾಗ ಹೆಂಗಂದ್ರೆ ಇವತ್ತು ಕೃಷಿ ಯಾವ ಥರ ಮಾಡ್ಬೇಕಂತ ಸರ, ತಿಂಗಳು ಬೆಳೆ ಇರ್ಬೇಕು ಸರ್, 2 ತಿಂಗಳು ಬೆಳೆ ಇರ್ಬೇಕ್ರಿ, 3 ತಿಂಗಳು ಬೆಳೆ ಇರ್ಬೇಕ್ರಿ, 5 ತಿಂಗಳು ಬೆಳೆ ಇರಬೇಕು, 8 ತಿಂಗಳು, 12 ತಿಂಗಳು ವರ್ಷದ ಬೆಳೆ ಇರಬೇಕು, ಮತ್ತು 10-12 ವರ್ಷದ ಬೆಳೆ ಇರ್ಬೇಕು ಸರ್. ಅಂದಾಗ ಮಾತ್ರ ಇವತ್ತು ಕೃಷಿಗೆ ಒಂದು ವ್ಯಾಲ್ಯೂ ಬರ್ತೈತೆ ಸರ್. ಸೊ ಹಂಗಾಗಿ 1 ತಿಂಗಳು ಬೆಳೆ ಅಂದ್ರೆ ಕೊತ್ತಂಬರಿ ಮಾಡ್ಕೋಬಹುದು ಸರ್, ಕರಿಬೇವು ಮಾಡ್ಕೋಬಹುದ್ರಿ, ಆಮೇಲೆ ಬಳ್ಳಿ ತರ ಬೆಳೆಗಳು ಬರ್ತಾವ್ರಿ, ಹೀರಿಕಾಯಿ ಹಾಗಲಕಾಯಿ ಬೆಳ್ಕೋಬಹುದು. 2 ತಿಂಗಳ ಕ್ರಾಪ್ ಅಂದ್ರೆ ಕಲ್ಲಂಗಡಿ ಬರ್ತೈತ್ರಿ, ಕಲ್ಲಂಗಡಿ ಅದನ್ನ ನಾವೇನ್ ಮಾಡ್ಕೋಬೇಕಂದ್ರೆ ಮೇನ್ ಸೀಸನ್ ನೋಡ್ಕೋಬೇಕು ಸರ್. ಬೇಸಿಗೆಯಲ್ಲಿ 2 ತಿಂಗಳ ಕ್ರಾಪ್ ಅಂದ್ರೆ ಕಲ್ಲಂಗಡಿ ಮಾಡ್ಕೋಬಹುದು ಸರ್, 2 ತಿಂಗಳ ಕ್ರಾಪ್. ಮಳೆಗಾಲದಾಗ ಏನೇ ಅಂದ್ರೆ ಈಗ ದೀಪಾವಳಿ ಬರುತ್ತೆ ಸರ್, ದೀಪಾವಳಿ ಬರೋ ಟೈಮ್ ಚೆಂಡು ಹಾಕೋಬಹುದು, ಅದು 2 ತಿಂಗಳ ಕ್ರಾಪ್ ಬರ್ತಾರೆ. ಸೊ ಹಿಂಗಾಗಿ 3-3.5 ತಿಂಗಳು ಉಳ್ಳಾಗಡ್ಡಿ ಬರ್ತೈತ್ರಿ, ಮತ್ತು ವರ್ಷದ ಬೆಳೆ ಅಂದ್ರೆ ಕಬ್ಬು ಬರ್ತೈತ್ರಿ. ಈಗ ಲಾಂಗ್ ಟರ್ಮ್ ಕ್ರಾಪ್ ಅಗ್ರೋ ಫಾರೆಸ್ಟ್ ಇಂದ ಮಹಾಗಣಿ ಹಾಕೋಬಹುದು, ಮತ್ತೆ ಹೆಬ್ಬೆ ಹಾಕೋಬಹುದು, ಟೀಕ್ ಹಾಕೋಬಹುದು, ಟಿಶ್ಯೂ ಕಲ್ಚರ್ ಟೀಕ್ ಬಂದೈತಿ ಇವಾಗ. ಸೊ ಈ ತರ ಎಲ್ಲ ನಾವು ಒಂದು ಕರೆಕ್ಟ್ ಆಗಿ ಒಂದು ಪ್ರಾಪರ್ ವೇದಾಗ ಮಾಡಿದ್ರೆ ಅಗ್ರಿಕಲ್ಚರ್ದಾಗ ಲಾಸ್ ಇಲ್ಲ ಸರ್. ಮತ್ತು ಇದ್ರ ಜೊತೆಗೆ ಏನಂತಂದ್ರೆ ಬರೀ ಕ್ರಾಪ್ ಅಷ್ಟೇ ಬೆಳೆಯುವುದು ಮುಖ್ಯ ಅಲ್ಲ ಸರ್, ಇವಾಗ ಕ್ರಾಪ್ ಜೊತೆಗೆ ನಾವು ಪಶು ಸಂಗೋಪನೆ ಮಾಡಬೇಕಾಗತ್ತೆ ಸರ್. ಇವತ್ತು ನಾವು ಒಂದು ಎರಡು ದನ ಕಟ್ಟಬೇಕಾಗತ್ತೆ ಸರ್, ನಮ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಂತ. ನೆಕ್ಸ್ಟ್ ಈಗ ಬರೋದೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಸರ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಂತಂದ್ರೆ ಒಂದೆರಡು ಆಕಳ ಕಟ್ಟಬೇಕಾಗತ್ತೆ ಸರ್. ನಮ್ದು ಹಾಲಿಂದ ನಮ್ದು ಅದರಿಂದ ಇನ್ಕಮ್ ಏನು ಬರ್ತದೆ ನೋಡ್ಬಾರ್ದು ಸರ್. ಯಾಕಂದ್ರೆ ಹಾಲ್ಗಿಲ್ಲ ಅದ್ರದ್ದಂದ್ರೆ ಅದರಿಂದ ಭಾಳ ಪ್ರಾಫಿಟ್ ಬರಂಗಿಲ್ಲ ಸರ್, ಎಸ್ಪೆಷಲಿ ಡೈರಿ ಒಳಗೆ ಸಣ್ಣ ಪ್ರಮಾಣದಾಗ ಮಾಡೋರು ಇದ್ದಕ್ಕೆ. ದೊಡ್ಡ ಪ್ರಮಾಣದಾಗ ಮಾಡೋರಿಗೆ ಬರ್ತೈತ್ರಿ, ಬಟ್ ಸಣ್ಣ ಪ್ರಮಾಣದಾಗ ಮಾಡೋರಿಗೆ ಅಷ್ಟಿದು ಬರಂಗಿಲ್ಲ ಸರ್. ನಮ್ಮ ಮನೆಗೆ ಪೂರ್ತಿಯಾಗಿ ಹಾಲು ಮಾಡ್ಕೊಂಡು ಆಮೇಲೆ ನಾವೇನ್ ಮಾಡಬಹುದು, ಮೇನ್ಲಿ ಪರ್ಪಸ್ ಅದನ್ನ ಆರ್ಗ್ಯಾನಿಕ್ ಮ್ಯಾನೂರ್ ಪರ್ಪಸ್ ಬರೋಬ್ರಿ, ಅದರಿಂದ ನಾವು ಜೀವಾಮೃತ ಮಾಡ್ಕೋಬಹುದು ಸರ್. ಈ ತರ ಒಂದು ಅದನ್ನೊಂದು ಆಕಳ ಸಾಗಾಣಿಕೆ ಮಾಡ್ಬೇಕಂತ ಹೇಳ್ತೀನಿ ಸರ್. ಅದ್ರ ಜೊತೆಗೆ ಏನ್ ಮಾಡ್ಕೊಂಡು ಒಂದು 10 ಆಡ ಸಾಕ್ಬೇಕು ಸರ್. ಒಂದು ಆಡ ಸಾಕ್ಬೇಕು, ಒಂದು 100 ಕೋಳಿ ಸಾಕ್ಬೇಕು. ಇದ್ರ ಜೊತೆಗೆ ಮೀನು ಸಾಗಾಣಿಕೆ ಮಾಡ್ಕೋಬೇಕು, ಮತ್ತೆ ಜೇನು ಸಾಗಾಣಿಕೆ ಮಾಡ್ಕೋಬೇಕು. ಈ ತರ ಮಾಡೋದ್ರಿಂದ ಒಂದ್ ಕ್ರಾಪ್ ಲಾಸ್ ಆದ್ರೆ ಇನ್ನೊಂದು ಕ್ರಾಪ್ನೆ ನಮ್ಗೆ ಇನ್ಕಮ್ ಬರ್ತದೆ ಸರ್. ಸೊ ಹಂಗಾಗಿ ಇವತ್ತಿಂದ ಒಂದು ಜನರೇಷನ್ ನೋಡಿದ್ರೆ ನಾವು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬಹಳ ಸೂಕ್ತ ಅಂತ ಹೇಳ್ತೀನಿ ಸರ್. ಅಂದ್ರೆ ಎಲ್ಲಾ ಪದ್ಧತಿಗಳನ್ನ ನಾವು ಅಳವಡಿಸಿಕೊಳ್ಳಬೇಕು, ಎಲ್ಲಾ ಪದ್ಧತಿ ಒಂದ್ರ ಮೇಲೆ ನಾವು ಅವಲಂಬನೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಹೌದು ಸರ್. ಆಮೇಲೆ ಹಿಂಗೆ ಎಲ್ಲಾ ಪದ್ಧತಿಗಳು ಇದ್ದಾಗ ಏನಾಗ್ತದೆ ಅಂತಂದ್ರೆ ನೀವು ನಿಮ್ಮ ಸಮಯವನ್ನ ಮತ್ತೆ ಬೆಳೆಗಳ ಸಮಯವನ್ನ ಅಗದಿ ಸಮರ್ಥವಾಗಿ ಉಪಯೋಗ ಮಾಡಿಕೊಳ್ಳಬಹುದು. ಎಸ್ ಸರ್. ಅದ್ರ ಜೊತೆಗೆ ನಿಮ್ಮ ಹೊಲದೊಳಗೆ ಏನು ಜಾಗ ಇರ್ತದ ಆ ಜಾಗದ ಸರಿಯಾದಂತಹ ಒಂದು ಉಪಯೋಗ ನಿಮ್ಗೆ ಅಲ್ಲಿ ಆಗ್ತದೆ. ಎಸ್. ಸೂರ್ಯನ ಬೆಳಕಿನ ಉಪಯೋಗ ಆಗ್ತದೆ, ನಿಮ್ಮ ಸಂಪನ್ಮೂಲಗಳೇನದಾವ ಅದನ್ನು ಕೂಡ ನೀವು ಸಾಕಷ್ಟು ಏನು ಬಿಡಲಾರ್ದಂಗೆ ಉಪಯೋಗ ಮಾಡ್ಕೊಳ್ತೀರಿ. ಅದೇ ಸಮಯಕ್ಕೆ ನೀವು ಏನು ಈಗ ಹೇಳಿದ್ರಲ್ಲ ಸಾವಯವ ಗೊಬ್ಬರಗಳನ್ನು ನೆಲಕ್ಕೆ ನೀಡೋದ್ರಿಂದ ಅದು ಕೂಡ ನಿಮಗೆ ಮಣ್ಣಿನ ಒಂದು ಫಲವತ್ತತೆ ಕಾಪಾಡಿಕೊಂಡು ಹೋಗಿ ಅನುಕೂಲ ಆಗ್ತದೆ. ಈ ಎಲ್ಲ ಸಾಕಷ್ಟು ಅನುಭವಗಳು ನಿಮಗೆ ಆಗ್ಯಾವ ಅಂತೀರಿ ಸರ್. ಈಗ ತಾವು ಡಿಗ್ರಿ ಮುಗಿಸಿದ ನಂತರ ಮತ್ತೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ರಿ ಸರ್. ಹೌದಾ? ಡಿಗ್ರಿ ಒಳಗೆ ಓದು ಹೆಚ್ಚಿಗೆ ಇರ್ತದ, ಸ್ವಲ್ಪ ಪ್ರಾಕ್ಟಿಕಲ್ ಇರ್ತದ. ಎಸ್ ಸರ್. ಆದರೆ ಈ ಟ್ರೈನಿಂಗ್ ಪ್ರೋಗ್ರಾಮ್ ಒಳಗೆ ಸಂಪೂರ್ಣವಾಗಿ ನೀವು ಪ್ರಾಕ್ಟಿಕಲ್ ಕಲ್ತ್ರಿ. ಎಸ್ ಸರ್. ಯಾವ ರೀತಿ ಇದು ನಿಮಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಉಂಟು ಮಾಡೋದಕ್ಕೆ ಅಥವಾ ಇಲ್ಲ ನಾನು ಇದನ್ನು ಮಾಡಲೇಬೇಕು ಹೊಲಕ್ಕೆ ಹೋಗಲೇಬೇಕು ಅನ್ನುವಂಥದ್ದು ತುಡಿತ ಹೆಚ್ಚಾಗೋದಕ್ಕೆ ಯಾವ ರೀತಿ ಪರಿಣಾಮ ಬೀರ್ತಾವಂತೀರಿ ಇಂಥ ತರಬೇತಿ ಕಾರ್ಯಕ್ರಮಗಳು? ಫಸ್ಟ್ ನಾವೇನಂತಂದ್ರೆ ಫೈನಲ್ ಇಯರ್ ಇದ್ದಾಗ ನಮ್ಗೆ ಡಿಗ್ರಿ ಒಳಗೆ ಒಂದರ ಅಂದ್ರೆ ಒಂದು ಆಲ್ ಇಂಡಿಯಾ ಟೂರ್ ಅಂತ ಇರ್ತದೆ ಸರ್. ಹೌದು. ಆಲ್ ಇಂಡಿಯಾ ಟೂರ್ನೇ ನಾವು ಸೌತ್ ಇಂದ ಹಿಡ್ಕೊಂಡು ನಾರ್ತ್ ಕಡೆನೂ ಒಂದು ಮಂತ್ ಟೂರ್ ಮಾಡ್ತೀವಿ ಸರ್. ಟೂರ್ ಮಾಡಿದಾಗ ನಾನು ಒಂದು ಎಲ್ಲ ಕಡೆ ಟೂರ್ ಮಾಡಿದೆ ಸರ್. ಬಟ್ ನಮ್ಮ ಬಿಜಾಪುರ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಸಾಯಿಲ್ ಆಗಲಿ ಕ್ಲೈಮೆಟಿಕ್ ಕಂಡೀಷನ್ ಆಗಲಿ ಇದು ಮೇನ್ಲಿ ಅಂದ್ರೆ ಒಂದು ಹಾರ್ಟಿಕಲ್ಚರ್ ಕ್ರಾಪ್ಸಿಗೆ ಬೆಸ್ಟ್ ಸೂಟೆಡ್ ಸರ್ ಇದು. ಸೊ ಹಂಗಾಗಿ ಅದು ನನ್ನ ಫ್ಲ್ಯಾಶ್ ಆಯ್ತು ಸರ್. ಫ್ಲ್ಯಾಶ್ ಆದ್ಮ್ಯಾಗ ನಾನು ಏನು ಮಾಡಿದೆ ಅಂತಂದ್ರೆ ಮತ್ತೊಬ್ರು ಕೈ ಯಾಕೆ ದುಡಿಬೇಕು, ನಾವು ನಮ್ದು ಲ್ಯಾಂಡ್ ಐತಿ ಏನಾದರೂ ಒಂದು ಹೊಸದು ಮಾಡೋಣ. ನಮಗೆ ಫಸ್ಟ್ ಇನ್ಕಮ್ ಕಮ್ಮಿ ಬಂದರೂ ಪರವಾಗಿಲ್ಲ, ಬಟ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಹಾಕಿದ್ದೆ ಅಂದ್ರೆ ಮಿನಿಮಮ್ 3 ಇಯರ್ಸ್ ಬೇಕು ಸರ್ ನಮ್ಗೆ ಕರೆಕ್ಟಾಗಿ ಇನ್ಕಮ್ ಬರಬೇಕಂತ ತಿಳ್ಕೊಂಡು. ಸೊ ಹಂಗಾಗಿ ನಾವು ಒಳಗೆ ಇಂಟರ್ ಕ್ರಾಪ್ ಮಾಡ್ಕೊಂಡೆ ಸರ್. ಫಸ್ಟ್ ಮಾಗನಿ ಒಳಗೆ ಶೇಂಗಾ ಹಾಕಿದ್ದೇವೆ ಸರ್. ಶೇಂಗಾ ಬಂದಂಥ ದುಡ್ಡನ್ನು ನಾವು ಅಲ್ಲೇ ಈರುಳ್ಳಿಗೆ ಹಾಕಿದ್ದೇವೆ ರೀ. ಈರುಳ್ಳಿಯಿಂದ ಚೆಂಡುವಿಗೆ ಹಾಕಿದ್ದೇವೆ. ಆಮೇಲೆ ಚೆಂಡು ಅಥವಾ ಈರುಳ್ಳಿಯಿಂದ ಬಂದಂಥ ಅಮೌಂಟನ್ನು ನಾವು ಸೀತಾಫಲ ಮಾಡಿದ್ದೇವೆ ಸರ್ ಒಂದೆರಡು ಎಕರೆ. ಸೀತಾಫಲಕ್ಕೆ ಮೇನ್ ನಮ್ಗೆ ಕೇದಾರಿ ಧನವಾಡೆ ಅಂತ ಏನಿದಾರಲ್ಲ ಸರ್, ಅವ್ರು ನಮ್ಮ ಸೀನಿಯರ್ ಸರ್. ಅವ್ರು ನಮ್ಗೆ ಭಾಳ ಸಪೋರ್ಟ್ ಆಗಿ ಒಂದು ಎಲ್ಲ ಹೇಳಿದ್ರು ಸರ್. ಅವ್ರು ನಮ್ಗೆ ಗ್ರಾಜುಯೇಟ್ ಆಗಿರೋದ್ರಿಂದ ನಮ್ಮ ಜೂನಿಯರ್ಸ್ ಬೆಳೀಲಿ ಅನ್ನೋ ಉದ್ದೇಶದಿಂದ ಅವ್ರು ನಮಗೆಲ್ಲ ಸೀತಾಫಲ ಮತ್ತು ಎಲ್ಲ ಎಲ್ಲ ಥರ ಹಾರ್ಟಿಕಲ್ಚರ್ ಕ್ರೂಪ್ಸ್ ಫ್ರೂಟ್ ಕ್ರಾಪ್ಸ್ ಬಗ್ಗೆ ನಮ್ಗೆ ಐಡಿಯಾ ಕೊಟ್ರು ಸರ್. ಅದ್ರ ಜೊತೆಗೆ ಒಂದು 10 ಗಂಟೆ ನಾವು ನರ್ಸರಿಯನ್ನು ಕೂಡ ಇವತ್ತು ಮಾಡ್ಕೊಂಡಿದ್ದೇವೆ ಸರ್. ಫ್ರೂಟ್ ನರ್ಸರಿ ಮಾಡಿದ್ದೇವೆ ರೀ. ಮತ್ತು ಅದು ಅಲ್ಲೇ ಮದರ್ ಬ್ಲಾಕ್ ಎಲ್ಲ ಮಾಡಿಕೊಂಡು ನಾವು ಇವತ್ತು ರೈತರಿಗೆ ಏನಂದ್ರೆ ನಾವು ಬೆಳಿತೀವಿ ಸರ್. ನಾವು ಬೆಳೆಯೋದ್ರ ಜೊತೆಗೆ ನಾವು ರೈತರನ್ನು ನಾವು ಬೆಳೆಸಾಕತ್ತೀವಿ ಸರ್. ನಾವು ಅಷ್ಟೇ ಬೆಳಿಬಾರ್ದು, ನಮ್ಮ ಜೊತೆಗೆ ನಾವು ಯಾಕಂದ್ರೆ ನಾವು ಗ್ರಾಜುಯೇಟ್ ಆಗಿರೋದ್ರಿಂದ ನಾವು ಬೆಳಿಬೇಕು ಮತ್ತು ನಮ್ಮ ಸುತ್ತಮುತ್ತಲ ರೈತರು ಬೆಳಿಬೇಕು ಅಂತ ಹೇಳ್ಕೊಂಡು ನಾವು ಇವತ್ತು ರೈತರಿಗೆಲ್ಲ ಹೇಳಾಕತ್ತೀವಿ ಸರ್. ನಮ್ಮ ಅಂಡರ್ ಮಿನಿಮಮ್ ಇಲ್ಲ ಒಂದು 500-600 ಜನ ರೈತರು ಇದ್ದಾರೆ ಸರ್. ನಮ್ದು ವಾಟ್ಸಪ್ ಗ್ರೂಪ್ಗಳಿದ್ದಾವ್ರಿ, ಅದರಲ್ಲಿ ಸಾಕಷ್ಟು ಜನ ನಾವು ಡಿಸ್ಕಷನ್ ಆಗ್ತೈತ್ರಿ ಈ ಕ್ರಾಪ್ಸ್ ಬಗ್ಗೆ. ಈ ಟೈಮ್ದು ಪೆಸ್ಟ್ ಯಾವ್ದು ಬಂತು, ಡಿಸೀಸ್, ಮತ್ತು ಅದಕ್ಕೆ ಏನು ಫರ್ಟಿಲೈಸರ್ ಕೊಡಬೇಕು, ಏನು ಪೆಸ್ಟಿಸೈಡ್ ಹೊಡಿಬೇಕು, ಮತ್ತು ಯಾವ ಟೈಮ್ದ ರೇಟ್ ಏನು, ಎಲ್ಲ ರೇಟ್ಗಳು ನಾವು ಹಾತ್ರಾಗ ನಾವು ಬ್ರಾಡ್ಕಾಸ್ಟ್ ಮಾಡ್ತೀವಿ ಸರ್. ಹಂಗಾಗಿ ಒಂದು ಒಳ್ಳೆಯ ಉತ್ತಮದಿಂದ ಹೊಂಟೈತೆ ಸರ್. ಹಿಂಗೆ ಬೆಳಿಲ್ಲ ಅಂತ ನಾನು ಹೇಳ್ತೀನಿ ಸರ್. ಅಡ್ಡಿಲ್ಲ. ಈಗ ನೀವೇನು ತೋಟಗಾರಿಕೆ ಪದವಿ ಆದ ನಂತರ ಏನು ಹೊಲದ ಕಡೆ ಮುಖ ಮಾಡಿದ್ರಿ, ಆ ಸಮಯದೊಳಗೆ ನಿಮ್ಮ ಸುತ್ತಮುತ್ತಲಿನ ರೈತರು ನಿಮ್ಮ ಮನೆಯವರಂತೂ ನಿಮಗೆ ಒಂದು ಸ್ವಲ್ಪ ವಿರೋಧ ವ್ಯಕ್ತ ಮಾಡಿದ್ರು, ಓಕೆ ಅಡ್ಡಿಲ್ಲ. ಆದರೆ ಉಳಿದಂತಹ ರೈತರು ಏನಪ್ಪ ಕಲಿತವ್ರು ಇಲ್ಲಿ ಬರ್ತಾ ಇದ್ದಾರಲ್ಲ ಅನ್ನುವಂಥದ್ದು ಏನು ಅವ್ರ ಭಾವನೆ ಯಾವ ರೀತಿ ಇತ್ತಂತೀರಿ? ಅದು ಒಂಥರ ಹೇಳಕ್ಕಾಗಲ್ಲ ಸರ್. ಅದು ಯಾಕಂದ್ರೆ ಒಂಥರ ನೋಡ್ತಿದ್ರು ಸರ್ ಅವರು ಕಲ್ತು ಹೆಂಗೆ ಏನು ಮಾಡ್ತಾರೆ ಇವರು ಅಂಥೇಳಿ. ಹಾಂ ಸರ್, ಜಾಬ್ ಹೋಗೋದು ಬಿಟ್ಟು ಇವ ಯಾಕೆ ಹೊಲ್ದಾಗಿ ಇಲ್ಲಿ ಕೆಲಸ ಮಾಡಕ್ಕೆ ಬಂದಾನೆ, ಬಿಸಿಲಾಗಿ ಇವ ಯಾಕೆ ದುಡ್ಯಾಕೆ ಬಂದಾನೆ ಇಲ್ಲಿ ಅಂದ್ರೆ ಒಂಥರ ನೋಡ್ತಾರೆ ಸರ್. ಅವ್ರ ಮೈಂಡ್ ಸೆಟ್ ಆ ಥರ ಇರ್ತೈತಿ ಅವರು. ಬಟ್ ಅವ್ರಿಗೆ ಇವತ್ತು ನಾವು ಏನು ಅನ್ನೋದು ಮಾಡಿ ತೋರಿಸಿದ್ದೇವೆ ಸರ್. ಈಗ ಏನು ಪರಿಸ್ಥಿತಿ ಬದಲಾವಣೆ ಆಗಿದೆ, ಒಂದು 2-3 ವರ್ಷದೊಳಗೆ ಬದಲಾವಣೆ ಆಯಿತು ಅಂತ ಅನ್ನಿಸ್ತದೆ ಸರ್? ಎಸ್ ಸರ್. ಇವಾಗ ಎಲ್ಲರೂ ಬರ್ತಾರೆ ಸರ್, ಬಂದೆ ಭಾರಿ ಚಲೋ ಮಾಡಿದ್ದಪ್ಪ, ಈಗ ಒಂದು ಏನಾದರೂ ಬೇಕಾದ ಹೆಲ್ಪ್ ಬಂದ್ರೆ ಕೇಳ್ತಾರೆ ಸರ್. ಅಂದ್ರೆ ಸಾಕಷ್ಟು ಅವರ ಒಂದು ದೃಷ್ಟಿಕೋನದೊಳಗಾಗಿರ್ಬೋದು ಅಥವಾ ಕಲಿತು ನಾವು ಮಾಡೋದಕ್ಕೆ ಹಂಗೆ ಮಾಡೋದಕ್ಕೆ ಭಾಳ ವ್ಯತ್ಯಾಸ. ಎಸ್ ಸರ್. ಎಸ್ ಸರ್. ಕಲ್ತು ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇಮ್ಮಿಡಿಯೇಟ್ ಏನೇ ಪೆಸ್ಟ್ ಅಥವಾ ಡಿಸೀಸ್ ಬಂದ್ರೆ ನಾವು ಇಮ್ಮಿಡಿಯೇಟ್ ಕ್ಯೂರ್ ಮಾಡ್ಬೋದು ಸರ್. ಬಟ್ ಇವತ್ತಿನ ಕಾಲಕ್ಕೆ ಎಜುಕೇಟೆಡ್ ಅಗ್ರಿಕಲ್ಚರ್ ಮಾಡ್ಬೇಕು ಸರ್, ಈಗ ಅನ್ಎಜುಕೇಟೆಡ್ ಅಗ್ರಿಕಲ್ಚರ್ ಮಾಡಿದ್ರೆ ಬರಂಗಿಲ್ಲ ಸರ್ ಇವತ್ತು. ಹೌದು ಹೌದು ಹೌದು ಅಂತ ಹೇಳ್ತೇನೆ ಸರ್. ಅಡ್ಡಿಲ್ಲ. ಈಗ ಸಾಕಷ್ಟು ತಾವು ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಪದ್ಧತಿಗಳನ್ನು ಸಮಗ್ರೀಕರಣ ಮಾಡಿಕೊಂಡಿದ್ದೀರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ, ತಾವು ಕೂಡ ಮಾತಾಡುವಾಗ ಹೇಳಿದ್ರಿ, ಒಂದು ಕೃಷಿ ಪ್ರವಾಸೋದ್ಯಮ ಮಾಡಿ ಎಲ್ಲ ಜನರಿಗೆ ಕೃಷಿ ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ನೀಡುವಂಥ ಒಂದು ಕೆಲಸ, ಅಂಥ ಒಂದು ಪದ್ಧತಿಗಳನ್ನು ಕೂಡ ನಾವು ಮಾಡಬೇಕು ಅನ್ನುವಂಥದ್ದು ಒಂದು ವಿಚಾರ ಇಟ್ಕೊಂಡಿನಿ ಅಂತಂದರೆ, ಏನು ನಿಮ್ಮ ದೃಷ್ಟಿಯೊಳಗೆ ಕೃಷಿ ಪ್ರವಾಸೋದ್ಯಮ ಅಂತಂದರೆ ನಿಮ್ಮ ಹೊಲವನ್ನು ಯಾವ ರೀತಿ ಜನರಿಗೆ ತೋರಿಸ್ಬೇಕು ಅನ್ನುವಂಥದ್ದು ವಿಚಾರ ಇದೆ? ಇವತ್ತೇನಂತಂದ್ರೆ ಒಂದು ಅಗ್ರೋ ಟೂರಿಸಂ ಕಾನ್ಸೆಪ್ಟ್ ಅಂತ ಬಂದೈತೆ ಸರ್ ಇವತ್ತು. ಅಂದ್ರೆ ಇವತ್ತು ಏನಾಗ್ತದೆ, ಸಿಟಿ ಜನ ಏನಾಗ್ತಿದೆ ಅಂದ್ರೆ ಹಳ್ಳಿದ ಒಂದು ವಾತಾವರಣ ಇಷ್ಟಪಡತ್ತಾರೆ ಸರ್ ಇವತ್ತು. ಯಾಕಂದ್ರೆ ಕೊರೋನಾ ಟೈಮಲ್ಲಿ ಸಾಕಷ್ಟು ಜನ ಏನಾಯ್ತಂದ್ರೆ ಒಂದು ಎಲ್ಲರೂ ಜಾಬ್ ಕಳ್ಕೊಂಡ್ರು ಸರ್, ಜಾಬ್ ಕಳ್ಕೊಂಡ್ರು, ಆರೋಗ್ಯನೂ ಹಾಳಾಯ್ತು ಸರ್ ಅವ್ರು ಸಿಟಿಯಲ್ಲಿ ಇರ್ತಕ್ಕಂಥವ್ರದ್ದು. ಸೊ ಅವ್ರು ಎಲ್ಲರೂ ಏನ್ ಮಾಡಾಕತ್ತಾರ, ನೀವು ಹಳ್ಳಿ ಕಡೆ ಮುಖ ಮಾಡತ್ತಾರ ಸರ್ ಅವ್ರು. ಅದಕ್ಕೆ ನಾವೇನ್ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ಒಂದು ಪ್ಲಾನ್ ಇದೆ ಸರ್ ನಮ್ದು, ಇನ್ನೂ ಒಂದು 2-3 ವರ್ಷದಲ್ಲಿ ಇದನ್ನ ಮಹಾರಾಷ್ಟ್ರದಲ್ಲಿ ಒಂದು ಮಾಡಿದಾರೆ ಸರ್, ಅಗ್ರೋ ಟೂರಿಸಂ ಕಾನ್ಸೆಪ್ಟ್ ಅಂತ ಇವಾಗ ಬಂದಿದೆ ಸರ್. ಅಂದ್ರೆ ನಮ್ದು ಹಳ್ಳಿ ಒಂದು ನಮ್ದು ಲ್ಯಾಂಡ್ ನಮ್ದು ಒಂದು ಹಳ್ಳಿ ಚಿತ್ರಣವನ್ನ ನಾವು ಕ್ರಿಯೇಟ್ ಮಾಡೋದು ಸರ್ ಅಲ್ಲಿ. ನಾವು ಈಗ ಒಂದು ಕ್ರಿಯೇಟ್ ಮಾಡಿ ಅಲ್ಲಿ ಅಗ್ರೋ ಟೂರಿಸಂ ಕಾನ್ಸೆಪ್ಟ್ ತರಬೇಕಂತೇಳಿ. ಯಾಕಂದ್ರೆ ಇವತ್ತು ಏನ್ ಮಾಡತ್ತಾರ ಅಂದ್ರೆ ಎಲ್ಲರೂ ಹೋಗಿರ್ತಾರೆ ಸರ್ ಇವತ್ತು, ಅಲ್ಲಿ ದೂರಲ್ಲಿ ಹೋದಲ್ಲಿ ಎಲ್ಲ ಹಿಂಗೆ ಲಾಡ್ಜ್ ಬುಕ್ಕಿಂಗ್ ಯಾರು ಮಾಡಲ್ಲ ಸರ್. ಈಗ ಇವಾಗ ಹಳ್ಳಿ ಜನಕ್ಕೆ ಹಳ್ಳಿ ಕಡೆ ಹೋಗಿ ಅದೊಂದರ ಅದೊಂದು ಎಕ್ಸ್ಪೀರಿಯನ್ಸ್ ತೊಗೊಳಕತ್ತಾರ ಸರ್. ಸೊ ಹಂಗಾಗಿ ಅದನ್ನೊಂದು ಅಗ್ರೋ ಟೂರಿಸಂ ಕಾನ್ಸೆಪ್ಟ್ ಮಾಡ್ಬೇಕಂತೇಳಿ ನಂದೊಂದು ನೆಕ್ಸ್ಟ್ ಪ್ಲಾನ್ ಇದೆ ಸರ್. ಇದ್ರ ಜೊತೆಗೆ ನಾವೊಂದು ಒಂದು ಈಗ FPO ಮಾಡ್ಬೇಕಂತ ಒಂದು ಪ್ಲಾನ್ ಇದೆ ಸರ್. ರೈತರಿಗೆ ಒಂದು ನಮ್ದೇ ಆದಂತ ಓನ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ, ಯಾಕಂದ್ರೆ ನಮ್ಗೆ ಸಾಕಷ್ಟು ಅಲ್ಲಿ ನಮ್ಮ ಯೂತ್ಸ್ ಎಲ್ಲ ಈಗ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಇದಾವೆ ಸರ್ ನಮ್ಮ ಭಾಗದಲ್ಲಿ, ಅವರೆಲ್ಲ ಈಗ ಗೋಟ್ ಫಾರ್ಮ್ ಎಲ್ಲ ಮಾಡಾಕತ್ತಾರ ಸರ್. ಮತ್ತೆ ನಾವು ಗಿರ್ ತಳಿಯದ ಒಂದು ಆಕಳದಿಂದ ಒಂದು ಮಿಲ್ಕ್ ಇದು ತಗೊಂಡು ಅದರಿಂದ ಒಂದು ಗಿರ್ ತುಪ್ಪ ಮಾಡ್ಬೇಕಂತ ಒಂದು ಪ್ಲಾನ್ ಇದೆ ಸರ್ ನಮ್ದು. ಸೊ ಹಂಗಾಗಿ ನಮ್ಮ ಈಗ ಎಷ್ಟೋ ಒಂದು ನಮ್ಮ ಏಜ್ನವರು ಒಂದು ಯೂತ್ಸ್ ಎಲ್ಲ ನಮ್ಮ ಮುಂದೆ ಬಂದಿದ್ದಾರೆ ಸರ್ ಈಗ. ಸೊ ಹಂಗಾಗಿ ನಾವೊಂದು ನೆಕ್ಸ್ಟ್ ಒಂದು ಪ್ಲಾನ್ ಇದೆ ಸರ್, ನಮ್ದೇ ಒಂದು ಓನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಅದನ್ನ ಎಲ್ಲ ಒಂದು ನಮ್ದು ಒಂದು ನಮ್ದೇ ಓನ್ ಮಾರ್ಕೆಟ್ ಮಾಡ್ಬೇಕಂತ ಪ್ಲಾನ್ ಇದೆ ಸರ್. ಯಾವುದೇ ಪ್ರಾಡಕ್ಟ್ ಇದ್ರು ನೀವು ನಿಮ್ದೇ ಒಂದು ಬ್ರ್ಯಾಂಡ್ ಮಾಡ್ಬೇಕಂತ ಪ್ಲಾನ್ ಇದೆ ಸರ್ ನೆಕ್ಸ್ಟ್. ಅಂದ್ರೆ ನಿಮ್ಮ ಒಂದು ಏನು ಪ್ಲಾನ್ ಅದ ಮುಂದಿನ ದಿವಸಗಳಲ್ಲಿ, ಅದರ ಪ್ರಕಾರ ನೀವು ಹೋಗಬೇಕು ಅನ್ನುವಂತ ಒಂದು ಯೋಜನೆ ಕೂಡ ತಾವು ಮಾಡ್ತಾ ಇದ್ರಿ ಈಗ ಸದ್ಯಕ್ಕೆ. ಈಗ ಒಂದು ಹೇಳ್ರಿ, ಇಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಕಲಿತಂತ ಏನು ಗ್ರಾಜುಯೇಟ್ಸ್ ಹೊರಗೆ ಬರ್ತಾರೆ, ಪದವೀಧರರು ಹೊರಗೆ ಬರ್ತಾರೆ, ಹೊರಗೆ ಬಂದ ನಂತರ ಈ ಕೃಷಿ ಒಳಗೆ ನಾವು ಏನು ಮಾಡೋಕ್ಕೆ ಸಾಧ್ಯ ಅನ್ನುವಂಥ ಒಂದು ವಿಚಾರ ಅವ್ರನ್ನ ಕಾಡ್ತಾ ಇರ್ತದೆ. ಆ ಸಮಯದೊಳಗೆ ಇಂಥ ಎಲ್ಲ ಅವಕಾಶಗಳು ನಮ್ಮಲ್ಲಿ ಅದಾವ, ಅದರಿಂದ ನಾವು ಒಂದು ಉದ್ಯಮವನ್ನು ಡೆವಲಪ್ ಮಾಡ್ಕೊಳ್ಬೋದು, ಅಭಿವೃದ್ಧಿ ಮಾಡ್ಕೊಳ್ಬೋದು, ನಮ್ಮ ಕಾಲ ಮೇಲೆ ನಾವು ನಿಲ್ಬೋದು, ಬೇರೆಯವರಿಗೂ ಕೂಡ ನಾವು ಕೆಲಸವನ್ನು ಕೊಡಬಹುದು ಅನ್ನೋದು. ನಿಮ್ಮ ಉದಾಹರಣೆ ಇಟ್ಟುಕೊಂಡೆ ಎಷ್ಟೆಷ್ಟು ಅವಕಾಶಗಳು ಈಗಿನ ದಿವಸದೊಳಗೆ ಅದಾವೆ, ಕೆಲವು ವರ್ಷಗಳ ಹಿಂದೆ ಇರಲಿಕ್ಕಿಲ್ಲ, ಆದರೆ ಈಗ ಏನು ನಮ್ಮ ವಿದ್ಯಾರ್ಥಿಗಳಿಗೆ ಏನೇನು ಅವಕಾಶಗಳು ಅದಾವೆ ಅಂತೀರಿ, ಎಷ್ಟರ ಮಟ್ಟಿಗೆ ಅದಾವೆ ಅಂತೀರಿ? ಎಸ್ ಸರ್, ಅಂದ್ರೆ ಇವತ್ತು ಸರ್ಕಾರ ಎಲ್ಲರಿಗೂ ಜಾಬ್ ಕೊಡೋಕ್ಕಾಗಲ್ಲ ಸರ್, ಇವನ್ ಪ್ರೈವೇಟ್ ಕಂಪನಿ ಕೂಡ ಎಲ್ಲರಿಗೂ ಜಾಬ್ ಕೊಡೋಕ್ಕಾಗಲ್ಲ ಸರ್. ಎಲ್ಲರೂ ಜಾಬ್ ಮಾಡಿದ್ರೆ ನಮ್ಗೆ ತಿನ್ನಕ್ಕೆ ಆಹಾರ ಎಲ್ಲಿಂದ ಬರುತ್ತೆ ಸರ್? ಹಂಗಾಗಿ ನಾವು ಇರುವ ಭೂಮಿಯಲ್ಲಿ ನಾವು ಸ್ವಾವಲಂಬಿಗಳಾಗ್ಬೇಕು ಸರ್ ಇವತ್ತು. ಸೊ ಹಂಗಾಗಿ ಇವತ್ತು ಸಾಕಷ್ಟು ಅವಕಾಶಗಳು ಇದಾವೆ ಸರ್ ನಮ್ಮ ಗ್ರಾಜುಯೇಟ್ಸ್ಗೆ. ಓನ್ ಆಗಿ ಅವರು ಎಂಟರ್ಪ್ರೈಸ್ ಮಾಡ್ಬೋದು ಸರ್, ಈಗ ನರ್ಸರಿ ಓಪನ್ ಮಾಡ್ಬೋದ್ರಿ, ಕನ್ಸಲ್ಟೆನ್ಸಿ ಮಾಡ್ಬೋದ್ರಿ, ಮತ್ತೆ ಬೇರೆ ಬೇರೆ ತರದ್ದು ಈಗ ಟಿಶ್ಯೂ ಕಲ್ಚರ್ ಲ್ಯಾಬೋರೇಟರಿ ಮಾಡ್ಬೋದು ಸರ್. ಸೊ ಹಿಂಗಾಗಿ ಈ ತರ ಸಾಕಷ್ಟು ಇವನ್ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಏನೋ ಮತ್ತಿದ್ದು ಅಂತಂದ್ರೆ ಗೋಟ್ ಫಾರ್ಮ್ ಮಾಡ್ಬೋದು ಸರ್, ಡೈರಿ ಫಾರ್ಮ್ ಮಾಡ್ಬೋದ್ರಿ. PMFME ಸ್ಕೀಮ್ನಾಗ ಒಂದು ಡಿಸ್ಟಿಕ್ ODOP ಪ್ರೊಜೆಕ್ಟ್ನಾಗ ಅವ್ರಿಗೆ ಲೋನ್ ಕೊಡ್ತಾರೆ ಸರ್, ಮತ್ತೆ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಅದ್ರಾಗೂ ಲೋನ್ ಕೊಡ್ತಾರೆ ಸರ್. ಸೊ ಹಿಂಗಾಗಿ ಸಾಕಷ್ಟು ಅಂದ್ರೆ ಓನಾಗಿ ಕ್ರಿಯೇಟ್ ಮಾಡ್ಕೋಬೇಕು ಸರ್. ಕ್ರಿಯೇಟ್ ಮಾಡಿದ್ರೆ ಅಗ್ರಿಕಲ್ಚರ್ನಾಗ ಇವತ್ತೊಬ್ಬ ಇವತ್ತು ಬೇರೆ ಈಗ ಇಂಜಿನಿಯರಿಂಗ್ ಗ್ರಾಜುಯೇಟ್ ಸರ್, ಅವ್ರು ಕಲ್ತರು ಒಂದು ಹಳ್ಳಿ ಬಿಟ್ಟು ಅವ್ರು ಬೇರೆ ಕಡೆ ಜಾಬ್ ಮಾಡಕ್ ಹೋಗ್ಬೇಕು ಸರ್. ಬಟ್ ಅಗ್ರಿಕಲ್ಚರ್ ಕಲ್ತರ್ ನಾವು ಹಳ್ಳಿಯಾಗ ಇದ್ದುಕೊಂಡು ನಾವು ಜಾಬ್ ಕ್ರಿಯೇಟ್ ಮಾಡ್ಕೋಬಹುದು ಸರ್. ಹಿಂಗಾಗಿ ನಮ್ಗೆ ಸಾಕಷ್ಟು ಜಾಬ್ ಅಪರ್ಚುನಿಟೀಸ್ ಇದಾವೆ ಸರ್. ಬಟ್ ನಾವು ಓನ್ ಆಗಿ ಏನ್ ಮಾಡ್ಬೇಕಂದ್ರೆ ಡೆಡಿಕೇಶನ್ ಇರ್ಬೇಕು ಸರ್. ಇವತ್ತೇನೋ ನಾವು ಕಷ್ಟ ಬಂತಪ್ಪ ಅಂದ್ ಬಿಟ್ಟು ಹೋಗಂಗಿಲ್ಲ, ಒಂದು ಪ್ಲಾಂಟೇಶನ್ ಮಾಡಿ ಎಲ್ಲರೂ ಹೋಗ್ಬಿಡ್ತಾನೆ ನಡೆಯಂಗಿಲ್ಲ ಸರ್. ಯಾಕಂದ್ರೆ ಅವ್ರು 24 hours ಅಲ್ಲೇ ಇರ್ಬೇಕು ಸರ್. ಆ ಗಿಡ ಹೆಂಗ್ ಬೆಳಿತೈತಿ ಅದನ್ನೆಲ್ಲ ನೋಡ್ಕೊಂಡು ನಾವು ಅಲ್ಲಿ ಅದನ್ನ ನೋಡ್ಕೋಬೇಕಾಗತ್ತೆ ಸರ್. ಅಡ್ಡಿಲ್ಲ. ಈಗ ಒಂದು ವಿಚಾರ ನಮ್ಮ ರೈತರಿಗೆ ಹೇಳ್ತೀನಿ, ಆ ನಂತರ ನಮ್ಮ ಈ ಚರ್ಚೆಯನ್ನು ಮುಂದುವರಿಸೋಣ ಅಂತ. ಆತ್ಮೀಯರೇ, ಈಗೇನು ಪ್ರವೀಣ್ ಬಾಳಿಗೇರಿಯವರ ಅನುಭವಗಳನ್ನು ತಾವು ಕೇಳ್ತಾ ಇದ್ದೀರಿ, ತಮ್ಮ ಪ್ರಶ್ನೆಗಳನ್ನು ಕೂಡ ಅವರಿಗೆ ಕೇಳ್ಬೋದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2703440, ಆಮೇಲೆ ಇನ್ನೊಂದು ದೂರವಾಣಿ 2703550. ವಿಜಯಪುರದ STD ಕೋಡ್ 083 5 2. ಈ ಫೋನ್ಗಳಿಗೆ ತಾವು ಕರೆ ಮಾಡಿ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಪ್ರಶ್ನೆ ಬರೋ ತನಕ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಈಗ ನೀವು ಧುಮುಕಿದ್ರಿ, ಒಂದು ಫೀಲ್ಡ್ನೊಳಗೆ ಧುಮುಕಿದ್ರಿ, ಕ್ಷೇತ್ರದೊಳಗೆ ಧುಮುಕಿದ್ರಿ, ಆ ಟೈಮ್ನೊಳಗೆ ಚಾಲೆಂಜಸ್ ಏನು, ಸವಾಲುಗಳು ಏನದಾವ ಅನ್ನುವಂಥದ್ದು ಕಲ್ಪನೆ ನಿಮಗೀತ, ಏನು ನಾವು ಎದುರಿಸಬೇಕಾಗ್ತದೆ ಅನ್ನುವಂಥದ್ದು? ಎಸ್ ಸರ್, ನಾವು ಏನರ ಹಿಂಗೆ ಫಸ್ಟಿಗೆ ನಾವು ಒಂದು ಸ್ಟೆಪ್ ಇಟ್ಟಾಕ ಸರ, ಬಟ್ ಯಾರು ನಮ್ಗೆ ಸಪೋರ್ಟ್ ಮಾಡಂಗಿಲ್ಲ ಸರ್. ಈಗ ಯಾರು ಅಂದ್ರೆ ಮೇನ್ ಆಗಿ ನಮ್ಗೆ ಭಾಳ ಕಷ್ಟ ಆಯ್ತು ಸರ್ ಸ್ಟಾರ್ಟಿಂಗ್ ಒಳಗೆ. ಈಗ ಯಾರು ಸಪೋರ್ಟ್ ಮಾಡಲಿಲ್ಲ ಸರ್. ಫಾರ್ ಎಕ್ಸಾಂಪಲ್ ಯಾವ ಫ್ರೂಟ್ ಕ್ರಾಪ್ಸ್ ಮತ್ ಎಲ್ಲಿ ತರಬೇಕು ಏನು ಗೊತ್ತಾಗ್ಲಿಲ್ಲ ಸರ್. ನಮ್ ಕೇದಾರ್ ದಾನ್ವಡೆ ಸರ್ ಹೆಲ್ಪ್ ಮಾಡಿದ್ರು ಸರ್. ಮತ್ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಜಾಪುರ ಆತ್ಮಾದಾಗ ನಮ್ ಪಟನ್ ಶೆಟ್ಟಿ ಸರ್ ನಮ್ಗೆ ಟ್ರೈನಿಂಗ್ ಕರೆದ ಸರ್. ಇದೊಂದ್ರೆ ಒಂಥರ ಏನಂದ್ರೆ ಒಂದ್ ಸ್ಟೇಜ್ ಕರೇಜ್ ಇರ್ತೈತೆ ಸರ್. ಯಾಕಂದ್ರೆ ಇನ್ನು ನಾವು ಹೆಂಗ್ ಹುಡುಗರು ಸರ್, ಯಾಕಂದ್ರೆ ನಾವು ಇಂಥ ಒಂದು ವೇದಿಕೆಯಲ್ಲಿ ಮಾತಾಡೋದು ಬಹಳ ಕಡಿಮೆ ಇರ್ತೈತೆ ಸರ್. ಹಿಂಗ್ ಒಂದ್ ಎಲ್ಲಾ ಸ್ಟೇಜ್ ನಾಗ ಕರೆಸಿ ನಮ್ಗೆ ಮಾತಾಡ್ಸಿದ್ರು ಸರ್. ಮತ್ತೆ ಅದೇ ರೀತಿ ನಮ್ ಬೆಳ್ಳಿ ಸರ್ ಆಗಿರ್ಬೋದು ಸರ್, ಎಲ್ಲಾ ನಮ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಬಹಳ ಸಪೋರ್ಟ್ ಸಿಕ್ ಸರ್ ನಮ್ಗೆ. ಸಪೋರ್ಟ್ ನಿಂದ ನಾವೇನ್ ಮಾಡಕ ನಾವು ಮುಂದು ಆ ಸಪೋರ್ಟ್ದಿಂದ ನೀವು ಮುಂದುವರಿಯೋದಕ್ಕೆ ನಿಮಗೆ ಅನುಕೂಲ ಆಯ್ತು. ಈಗ ಒಂದು ಕರೆ ಅದ ನಮಗೆ ತಗೊಳ್ಳೋಣ. ಹಲೋ ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ಕಾರ ರೀ. ಹಲೋ ನಮಸ್ಕಾರ ರೀ, ನಾವು ತಿಕೋಟದಿಂದ ಮಾತಾಡಿದ್ರಿ. ತಿಕೋಟದಿಂದ ತಮ್ಮ ಹೆಸರು ಏನಂದ್ರಿ? ಮಂಗಸೂಳಿ ರೀ. ಹಾ ಮಂಗಸೂಳಿ ಅವ್ರ ಹೇಳ್ರಿ, ಏನ್ ತಮ್ದು ಏನು ವಿಚಾರದ ಕೇಳ್ರಿ. ಪ್ರವೀಣ್ ಅವರಿದ್ದಾರೆ. ವಿಚಾರ ನಿಮ್ಮ ಜೊತೆಗೆ ಐತ್ರಿ. ಅದೇ ಹೇಳ್ರಿ ಕೇಳ್ರಿ. ಅಂದ್ರೆ ಈಗ ಶಿವಣ್ಣವರ ಪಾಟೀಲ್ ಅಂತ ಯಾರು ಮುದಕ್ಕೆ ಅವರು ಊರ್ ಇರ್ಲಿ ಇರ್ಲಿ ಹೇಳ್ರಿ. ಬೆಳಗಿನ ಅವರು ಫೋನ್ ಮಾಡಿದ್ರಿ, ಅವ್ರ ಮಾತಾಡ್ಯಾರ ಅವ್ರ ಹಿಂದಕ್ಕೆ. ಹಾ ಏನ್ ಏನ್ ಹೇಳ್ರಿ, ಪ್ರಶ್ನೆ ಏನದ ಕೇಳ್ರಿ. ಅಂದ್ರೆ ಪ್ರಶ್ನೆ ರೀ, ನಮಗ ಏನ್ ಫೋನ್ ಮಾಡ್ತೀರ ನೀವು? ಅರಿಶಿನ ಕಬ್ಬ ಹೆಂಗ್ ಹಚ್ಚಿರಿ, ಯಾವಾಗ ಹಚ್ಚಿರಿ ಏನಂದ್ರಿ? ಇನ್ನೊಂದ್ಸಲ ಕೇಳ್ರಿ. ಕಬ್ಬ ಅರಿಶಿಣ ಎರಡಕ್ಕೂ ಹೆಚ್ಚಾರ್ರಿ. ಅವರು ಯಾರು? ಬೆಳಗಿನವರು ಶಿವಣ್ಣವರ ಪಾಟೀಲ್. ಈಗ ಇಲ್ಲಿ ಏನ್ ನಡೆದಲ್ಲ ಪ್ರವೀಣ್, ಹಲೋ ಇದ್ರ ಮಂದಿ ಹಾಕ್ತಾರ್ರಿ. ಈಗ ಅಲ್ಲಿ ಪಾಟೀಲ್ ಹೇಳ್ತಾರ್ರಿ, ಇದ್ರವರು ಹಿಂದಿ ತರಕಾರಿ, ನಾವು ಫೋನ್ ಹಚ್ಚಿದ್ರೆ ನಮಗೆಲ್ಲ ಮಾಹಿತಿ ಕೊಡ್ತಾರ ಅವ್ರ. ಏನ್ರಿ ಈಗ ರಾಜು ಎಲ್ಲ ಇರ್ಲಿ, ಈಗ ಏನದ ಪ್ರವೀಣ್ ಬಾಳಿಗೇರಿ ಮಾಹಿತಿ ನೋಡ್ರಿ ನೋಡ್ರಿ, ಇಲ್ಲಿ ಮಾಹಿತಿ ಸಲುವಾಗಿ ನಾವ್ ಇದನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲ ಮಾಡ್ತಾರ ಮಾಡ್ತಾರ, ನಿಮಗೆಲ್ಲ ಕೊಡ್ತಾರ ಫೋನ್ ನಂಬರ್ ಕೊಡ್ತೀವಿ. ಅವರು ಏನೋ ಬೇರೆ ಕೇಳಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡಿರೋದು ಪ್ರವೀಣ್ ಅವರೇ. ಇರಲಿ ಸರ್, ಈಗ ನಾವು ಚಾಲೆಂಜಸ್ ಬಗ್ಗೆ ಏನು ನಮ್ಮ ಒಂದು ಉದ್ಯಮ ಅಭಿವೃದ್ಧಿ ಮಾಡುವಂತಹ ಒಂದು ಸಂದರ್ಭದೊಳಗೆ ಏನ್ ಚಾಲೆಂಜಸ್ ಬರ್ತಾವ ಅನ್ನುವಂಥದ್ರ ಬಗ್ಗೆ ನಾವು ವಿಚಾರ ಮಾಡ್ತಾ ಇದೀವಿ. ತಮ್ಮ ಅನುಭವಗಳನ್ನ ಈಗ ಹೇಳಬಹುದು ತಾವು. ಎಸ್ ಸರ್, ಅಂದ್ರೆ ಈಗ ಹೊಸದಾಗಿ ಏನ್ರ ನಾವು ಈಗ ಒಂದು ಹೆಜ್ಜೆ ಮುಂದಿಡ್ಬೇಕಂತಂದ್ರ ಸರ್ ಸಾಕಷ್ಟು ಚಾಲೆಂಜಸ್ ಬರ್ತಾವ ಸರ್. ಫೈನಾನ್ಸಿಯಲ್ ಸಪೋರ್ಟ್ ಆಗಿರ್ಬೋದು, ಮನ್ಯಾಗ ಸಪೋರ್ಟ್ ಆಗಿರ್ಬೋದು ರೀ. ಹಿಂಗಾಗಿ ಎಲ್ಲ ನಾವು ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ಕೊಂತ ನಾವ್ ಇವತ್ತು ಮುಂದುವರಿಬೇಕಾಗತ್ತೆ ಸರ್ ಅಂತ ಹೇಳ್ತೇನೆ ಸರ್. ಅಡ್ಡಿಲ್ಲ. ಈಗ ಈಗ ನೀವು ಯಾವಾಗ ಶುರು ಮಾಡಬೇಕು ಅನ್ನುವಂತ ಒಂದು ಸಂದರ್ಭ ಬಂತಲ್ಲ. ಹಾ ಸರ್, ಅವಾಗ ನಿಮಗೆ ಕಲಿಸಿದಂತ ಗುರುಗಳು, ಆಮೇಲೆ ನಿಮ್ಮ ಸ್ನೇಹಿತರು, ಅವರಿಂದ ಏನು ಒಂದು ಪ್ರತಿಕ್ರಿಯೆ ಬಂತು? ಇಲ್ಲ ನಾವು ಸಪೋರ್ಟ್ ಮಾಡ್ತೀವಿ ನೀವು ಮಾಡ್ರಿ ಅಂತ ಹೇಳಿ ನಿಮ್ ಗುರುಗಳು ಹೇಳಿದ್ರೆ, ಏನ ಟೆಕ್ನಿಕಲ್ ಬೇಕು, ತಾಂತ್ರಿಕತೆ ಬೇಕು, ಅಥವಾ ಏನಾದರೂ ಒಂದು ಮಾರ್ಗದರ್ಶನ ಬೇಕು ಅಂತಂದಾಗ? ಹೌದು ಸರ್. ಎಸ್ ಸರ್, ಅವಾಗ ಏನಂತಂದ್ರೆ ನಮ್ದು ನಮ್ಮ ಸೀನಿಯರ್ಸ್ ಆಗಿರ್ಬೋದು ಸರ್, ಜೂನಿಯರ್ಸ್ ಆಗಿರ್ಬೋದು, ನಾವೇನೋ ಮಾಡಿದಾಗ ನಮ್ಗೆಲ್ಲ ಒಂದು ಕೃಷಿಯಲ್ಲಿ ನಾವು ಹೊಸದಾಗಿ ಇದೊಂಥರ ಹೊಸದಾಗಿ ನಾವು ರೆವಲ್ಯೂಷನ್ ಅನ್ನು ಕ್ರಿಯೇಟ್ ಮಾಡ್ದಂಗೆ ಸರ್. ಬಟ್ ಯಾರು ನಮ್ಮ ಥರ ಯಾರು ಮಾಡಿಲ್ಲ ಸರ್ ಇನ್ನ ತನಕ. ಬಟ್ ಮಾಡ್ದಾಗ ನಮ್ಗೆಲ್ಲ ನಮ್ಮ ಜೂನಿಯರ್ಸ್ ಆಗಿರ್ಬೋದು ಸರ್, ಸೀನಿಯರ್ಸ್ ಆಗಿರ್ಬೋದು, ನಮ್ಮ ಪ್ರೊಫೆಸರ್ಗಳು ಎಲ್ಲ ಸಪೋರ್ಟ್ ಮಾಡಿದ್ರು ಸರ್. ಸಪೋರ್ಟ್ ಮಾಡಿ ನಮ್ಗೆ ಏನಂತಂದ್ರೆ ಒಂದು ಹೊಸದಾಗಿ ಏನೋ ಒಂದು ಹೊಸದಾಗಿ ಮಾಡಾಗತ್ತಾನಪ್ಪ ನಮ್ಮ ಸ್ಟೂಡೆಂಟ್ ಅಂತ ತಿಳ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿದ್ರು ಸರ್ ನಮ್ಗೆ. ಪ್ರವೀಣ್ ಅವರು ಒಂದು ಕರೆ ಅದ ನಮಗೆ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ ರೀ. ಹಲೋ ಸರ್. ಹಾ ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನನ್ನ ಹೆಸರು ಗದಗ ಜಿಲ್ಲೆ ಸಾಹೇಬ್ ಶಿವಲಿಂಗಯ್ಯ ಮತ್ತೆ ಮಾತಾಡಿದ್ರಿ. ಶಿವಲಿಂಗಯ್ಯ ಅವ್ರ ಹೇಳ್ರಿ. ಶಿವಲಿಂಗಯ್ಯ ಅವ್ರ ಏನ್ ಪ್ರಶ್ನೆ ಅದ? ಪ್ರಶ್ನೆ ಏನಂದ್ರೆ ಈ ಗೋವಿನ ಮೆದಿನ ಮೇಲೆ ಹಾಕೋದ್ರಿಂದ ಭೂಮಿಯ ಫಲವತ್ತತೆ ಕಡಿಮೆ ಆಗತ್ತೆ ಅಂದ್ರೆ ಇದು ಯಾವ್ದ್ರಿ ಗೋವಿನ ಜೋಳ ಮೇಜ್ ಅಂತೀವಲ್ಲ ಹೌದು ಅದು ಹಾಕೋದ್ರಿಂದ ಏನಾಗ್ತದ ಅಂದ್ರೆ ಭೂಮಿಯ ಫಲವತ್ತತೆ ಕಡಿಮೆ ಆಗತ್ತೆ ಅಂತಾರೆ ಮೆಲಿನ ಮೇಲೆ ಗೋವಿನ ಜೋಳ ಬೆಳೆಯೋದ್ರಿಂದ ನಿಮ್ಮ ಅಭಿಪ್ರಾಯ ಏನ್ ಸರ್ ಇದಕ್ಕೆ ಸರ್ ಅದು ತಪ್ಪು ನಂಬಿಕೆ ಸರ್ ಆತರ ಏನು ಪ್ರಾಬ್ಲಮ್ ಇಲ್ಲ ಸರ್ ನೀವೇನ ಮೆಕ್ಕೆಜೋಳ ಏನ್ ಬೆಳಿತಿರಲ್ಲ ಸರ್ ಮೆಕ್ಕೆಜೋಳ ತಕೊಂಡ ಮ್ಯಾಗ ಅದನ್ನ ಅಲ್ಲಿ ಏನಿರ್ತೈತಲ್ ಸರ್ ಜೋಳ ದಂಟ ಗೊಂಜಾಳ ದಂಟನ ಅಲ್ಲೇ ರೋಟೋವೇಟರ್ ಹೊಡಿಬೇಕು ಸರ್ ರೋಟೋವೇಟರ್ ಸರ್ ನೀವು ಅಲ್ಲೇ ನಿಮ್ ಭೂಮಿಗೆ ಸೇರಿಸೋದ್ರಿಂದ ನಿಮ್ಗೇನಾಗುತ್ತ ಭೂಮಿ ಫಲವತ್ತತೆ ಏನೇ ಹೆಚ್ಚಿಗೆ ಆಗತ್ ಸರ್ ಇನ್ನೊಂದ್ರೆ ಕಬ್ಬಿನ ಮೇಲೆ ಕಬ್ಬನ ಸರ್